और जोखिम से निकल कर फसल आए सुरक्षित हो जाए। फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಸಿಂಧನೂರು ತಾಲೂಕು ಆರ್ಎಚ್ ಕ್ಯಾಂಪಿನ ನಮ್ಮ ರೈತರ ರೈತರಾದ ಸುಫಲ್ ಮಂಡಲ್ ಅವರ ಹಂದಿ ಸಾಕಾಣಿಕೆ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಧನೂರ ತಾಲೂಕಿನ ಆರ್ಎಚ್ ಕ್ಯಾಂಪ್ ನಂಬರ್ 5 ಸುಫಲ್ ಮಂಡಲ್ ಅಂತೇಳಿ ಇವರು ಯುವ ರೈತರು, ಕೃಷಿ ಜೊತೆ ಹಂದಿ ಸಾಕಾಣಿಕೆಯನ್ನ ಮಾಡಿದ್ದಾರೆ ಸುಫಲ್ ಮಂಡಲ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಯಾಕೆ ಪ್ರಾರಂಭ ಮಾಡಿದ್ರು, ಯಾವ ರೀತಿ ಲಾಭ ಆಗ್ತಾ ಇದೆ, ಹೇಗೆ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತು ಮಾರಾಟ ವ್ಯವಸ್ಥೆ ಹೇಗೆ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಫಲ್ ಮಂಡಲ್ ಅವರು ಹಂಚ್ಕೋತಾ ಇದ್ದಾರೆ. ಸುಫಲ್ ಮಂಡಲ್ ಅವರೇ, ತಾವು ಶಾಲೆಯನ್ನೇ ಎಲ್ಲಿವರೆಗೆ ಓದಿರಿ? PUC ಸೆಕೆಂಡ್ ಇಯರ್. ಶಾಲೆ PUC ಸೆಕೆಂಡ್ ಇಯರ್ ಆದಮೇಲೆ ಮುಂದೆ ಕಂಟಿನ್ಯೂ ಮಾಡಲಿಲ್ಲ ನೀವು? ಫೇಲ್ ಆಗಿದಾಗ ಬಿಟ್ಟು. ಈಗ ಮುಖ್ಯವಾಗಿ ಏನೇನು ಉದ್ಯೋಗವನ್ನು ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದಾರೆ ತಾವು? ಅದು ಹಂದಿ ಸಾಕಾಣಿಕೆ ಅಂತ. ಲ್ಯಾಂಡ್ ಎಷ್ಟಿದೆ, ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ? 5 ಅದಾವ್ರಿ, ಜೋಳ ನೀರು ಬರ್ತಾ ಇಲ್ಲ ಅಂದ್ಕಾಸಿ ತೋಟಗಿರಿ ಮಾಡಿವಿ, ಒಂದು ಸ್ವಲ್ಪ ಸಾಕಾಣಿಕೆ ಮಾಡ್ತಾ ಇದ್ವಿ. ತೋಟ ಏನೇನು, ತೋಟದಲ್ಲಿ ಏನೇನು ಹಾಕಿದಿರಿ? ಪೇರಲ, ತೆಂಗು, ಪಪ್ಪಾಯಿ ಇವೆ. ಎಷ್ಟು ಎಕರೆ ತೋಟ ಮಾಡ್ಕೊಂಡಿರಿ? 1. ಉಳಿದೆಲ್ಲ ಏನು ಬೆಳೆಗಳನ್ನು ಬೆಳಿತೀರಿ ವರ್ಷ ವರ್ಷ? ಜೋಳ, ಹತ್ತಿ, ಗುರಿಹೋಳ. ನಿಮಗೆ ಹಂದಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಯಾಕೆ ಇದು ವಿಚಾರ ಬಂತು ನಿಮಗೆ? ಹಂಗೇನಿಲ್ಲ, ಒಬ್ರು ಮಾಡಿದ್ದು ಅವ್ರು ನೋಡಿ ನಾವು ಮಾಡಿಬಿಟ್ಟು. ಎಲ್ಲಿ ನಿಮ್ಮಲ್ಲಿ ಮಾಡಿದ್ರ? ಹೇಗೆ ಹಂದಿ ಸಾಕಾಣಿಕೆಯನ್ನು, ಎಷ್ಟು ಹಂದಿಗಳಿಂದ ಪ್ರಾರಂಭ ಮಾಡಿದ್ರಿ? 9. ಏನು ಮರಿಗಳನ್ನು ತಗೊಂಬಂದ್ರೆ? ಮರಿ ತಗೊಂಬಂದಿದ್ದೆ ಇಲ್ಲಿ ನಮ್ ಬಂಗಾಲ್ ಕ್ಯಾಂಪ್ 3 ಅಲ್ಲಿ ತಂದು ಸಣ್ಣದು ಮರಿ ತಗೊಂಬಂದು ಸಾಕಿವಿ. ಹೇಗೆ 3 ಮರಿಗಳು ಹೇಗೆ ರೇಟ್ಗೆ ಬಂದು ತಗೊಂಬಂದಿರ್ತಾವ? 4,000 ತಂದಿದ್ವಿ ನಾವು. ಅಂದ್ರೆ ಎಷ್ಟು ತಿಂಗಳ ಮರಿ ಅದು? 2 ಅಂದ್ರೆ 2 ಮರಿಗೆ 4,000 ರೂಪಾಯಿ ಒಂದು ಕೊಟ್ಟ ನಿಮ್ಗೆ? ಹ್ಞೂ ರೀ. ಅಂದ್ರೆ ಏನು ಗಂಡು ಮರಿನ ಅಥವಾ ಹೆಣ್ಣು ಗಂಡು ಎರಡು ತಗೊಂಬಂದ್ರೆ ಹೇಗೆ ಮಾಡಿದ್ರಿ? ಹೆಣ್ಣು ಗಂಡು ಎರಡು ತಗೊಂಬಂದಿದ್ವಿ. ಮುಂದೆ ಅವೇ ಸಂತಾನೋತ್ಪತ್ತಿ ಅವುಗಳಿಂದ ಆಯ್ತಾ? ಅವುಗಳಿಂದ ಆಗಿ ಈಗ ಒಂದು 80 ಆಗಿವೆ ನಮ್ಮ. 9 ಹಂದಿಗಳಿಂದ ಈಗ ಒಂದು 80 ಆಗಿದಾವೆ ಈಗ. ಇನ್ನು ಮರಿಗಳು ಕೊಟ್ಟಿವಿ ಮೊದಲು. ಕೊಟ್ಟಿವಿ. ಈಗ ತಂದ ಮೇಲೆ ಹಂದಿಗಳು ಸಾಮಾನ್ಯವಾಗಿ ಒಂದು ಹಂದಿ ಹೆಣ್ಣು ಹಂದಿ ಎಷ್ಟು ಮರಿಗಳನ್ನ ಹಾಕ್ತದೆ ಒಂದು ವರ್ಷದಲ್ಲಿ? 2 ಇತ್ತವ್ರಿ, ಅದು ಹೇಳಕ್ ಬರಲ್ಲ. 9, 10, 2, 1 ಹೇಳಕ್ ಬರಲ್ಲ. ಅದು ಎಷ್ಟು ಎವರೇಜ್ ಆಗಿ ಒಂದು 4-5 ಸಿಗ ಉಳಿತಾವೆ? ಉಳಿತಾವ್ರಿ, ಉಳಿತಾವ 4-5 ಉಳಿತಾವ್ರಿ. ಹೇಗೆ ಈಗ 9 ಹಂದಿಗಳನ್ನು ತಂದು ಈಗ 80-90 ಹಂದಿಗಳಿದ್ದಾವೆ, ಜೊತೆಗೆ ಮರಿಗಳನ್ನು ಸಹ ತಾವು ಮಾರಿದ್ದೀರಿ, ಹೇಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರಿ ಅವಕ್ಕೆಲ್ಲ? ಒಂದು ಸಾಕಾಣಿಕೆ ವ್ಯವಸ್ಥೆ, ಶೆಡ್ಡಿನ ವ್ಯವಸ್ಥೆ, ಅದು ಹೇಗೆ ಮಾಡ್ಕೊಂಡಿರಿ ಸ್ವಲ್ಪ ಡೀಟೇಲ್ ಆಗಿ? ಶೆಡ್ ಮಾಡ್ಕೊಂಡಿವಿ ಹೊಲ್ದಾಗ್ರಿ, ಮೇಲ್ಗಡೆ ತಗಡ ಹಾಕಿವಿ ಶೆಡ್. ಎಷ್ಟು ಜಾಗ ಇದೆ ಶೆಡ್? ಅದು 40-35. ಇನ್ನ ಸುತ್ತ ಕಾಂಪೌಂಡ್ ಹಾಕಿ ಅದರಾಗ ಮರಿಗಳು ಬಿಟ್ವಿ. ಈಗ ಸುಮಾರು ಇನ್ನೂ ಹಂದಿಗಳು ಜಾಸ್ತಿ ಆಗ್ತಾ ಇರ್ತವೆ, ವರ್ಷ ವರ್ಷ ಮಾರ್ತಾ ಇರ್ತೀರ ಅವನ್ನೆಲ್ಲ? ಕಂಟಿನ್ಯೂ 2 ಮಾರ್ತಾ ಇದ್ವಿ ಮರಿಗಳನ್ನು. ದೊಡ್ಡ ಕೂಡ ಮಾರ್ತೀವಿ. ದೊಡ್ಡ ಹಂದಿಗಳನ್ನ ಮಾಂಸಕ್ಕಾಗಿ ಹೇಗೆ ತಗೊಂಡು ಹೋಗ್ತಾರೆ ಇಲ್ಲೆಲ್ಲ? ಇಲ್ಲೇ ನಾವು ಇಲ್ಲೇ ಚಿಲ್ಲರ್ ಮಾರ್ತೀವಿ ಕಾಯಿ, ಊರಾಗ 250 ಸಿಗ್ತಾವ. ಅಂದ್ರೆ ನೀವೇ ಹಂದಿ ಮಾಂಸನ ಕಟ್ ಮಾಡಿಬಿಟ್ಟು 250 ರೂಪಾಯಿ ಕೊಡ್ತೀರಿ? ನೋಡಿ ಹೇಗೆ ಬೇಡಿಕೆ ಅದು ಇದೆಯಾ, ಚೆನ್ನಾಗಿಲ್ಲ? ಹ್ಞೂ, ಬೇಸಿದ್ದಾರೆ. ಅಂದ್ರೆ ಪ್ರತಿನಿತ್ಯ ಬೇಡಿಕೆ ಇರುತ್ತಾ ಅಥವಾ ವಾರದಲ್ಲಿ 1 2 ದಿವಸ ಹಿಂಗ ಬೇಡಿಕೆ ಬರ್ತದ? ನಾವು ಈಗ ಮೊದಲು ಕಮ್ಮಿ ಇದ್ದಾಗ ವಾರ ಮಾಡ್ತಿದ್ದೆ, ಆಯ್ತವ್ರ ಒಂದೇ ಓದ್ತಿದ್ದು, ಈಗ ಜಗ್ಗಾಗ ಟೈಮ್ ಸಿಗಲ್ಲ ಅನ್ಕಾಸಿ ಬಿಟ್ಟಿನ ಅದು. ಈಗ ಸಾಮಾನ್ಯವಾಗಿ ಒಂದ್ ಹಂದಿ ಎಷ್ಟು ತಿಂಗಳ ಆದ್ಮೇಲೆ ಅದನ್ನ ಮಾಂಸಕ್ಕಾಗಿ ಮಾರ್ತಾರೆ, ಎಷ್ಟು ತಿಂಗಳು ಮೇಯಿಸ್ತೀರಿ ಅದನ್ನ? 7-8 ತಿಂಗಳ. ಅಂದಾಜು ಎಷ್ಟು ಕೆಜಿ ಬರುತ್ತೆ 8 ತಿಂಗಳಲ್ಲಿ? ಅದು ನಮ್ದು 60-70 ಕೆಜಿ ಬರ್ತಾವ. ಎಷ್ಟೇಜ್ ಮೇಲೆ ಫುಡ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರ್ತಾ ಅಂತ ಹೇಳ್ತಾರೆ, ನಾವು ಹಾಕಿಲ್ಲ. ನೀವು ಏನೇನು ಅದಕ್ಕೆ ಆಹಾರವನ್ನು ಕೊಡ್ತೀರಿ ಹಂದಿಗಳಿಗೆಲ್ಲ, ಯಾವ ರೀತಿ ಕೊಡ್ತೀರಿ ಮತ್ತು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿರಿ ಅದಕ್ಕೆಲ್ಲ? ಹಸಿ ಮೇವು ಹಾಕ್ತೀವಿ, ಮನೆ ವೇಸ್ಟೇಜ್ ಹಾಕ್ತೀವಿ, ಅಕ್ಕಿ ತಗೊಂಡು ಮೆಕ್ಕೆಜೋಳ ತಗೊಂಡು ಹಾಕ್ತಾ ಇದ್ವಿ, ಕಮ್ಮಿ ಬಿದ್ದಾಗ ಅವು ಹಾಕ್ತೀವಿ. ಸಪ್ರೇಟಾಗಿ ಹಂದಿ ಒಂದು ಫೀಡ್ಸ್ ಸಿಗ್ತದೆ ಅಂತ ಹೇಳ್ತಾರೆ ಆಹಾರ ಹಂದಿ, ಅದನ್ನು ಹಾಕ್ತಿರ್ತೀರ ಫುಡ್ ಹಂದಿ ಫುಡ್? ಇಲ್ಲ, ಅದು ಹಾಕಿಲ್ರಿ, ಅದು ಸಿಗಲಿಲ್ಲ ಇದನ್ನ ಲೋಕಲ್ ಆಗಿ. ಅದಕ್ಕೆ ಇಲ್ಲಿ ನಮ್ಮ ಕಡೆ ಫಾರ್ಮ್ ಕಮ್ಮಿ, ಅದಕ್ಕೆ ಅವು ಫೀಡ್ ಸಿಎಲ್ ಈ ಕಡೆ. ಹೇಗೆ ತಾವು 90 ಹಂದಿ ಇದೆ, ಈಗ ಇನ್ನೂ ಜಾಸ್ತಿ ಮಾಡ್ಬೇಕಂತಿದೆ ನಿಮಗೆ? ಅವು ಮರಿಗಳು ಆದ್ಮೇಲೆ ಮತ್ತೆ ಇನ್ನ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾಯ್ತು. ಅಂದಾಜು ಖರ್ಚು ಏನು ಖರ್ಚು ಬರುತ್ತೆ, ಎಷ್ಟು ಜನ ಬೇಕದನ್ನ ಪಾಲನೆ ಮಾಡ್ಲಿಕ್ಕೆ, ಜನ ಲೇಬರ್ಸ್ ಬೇಕಾಗ್ತದೆ, ಎಷ್ಟು ಜನ ಬೇಕು ನಿತ್ಯ ಪ್ರತಿನಿತ್ಯ? ಈಗ ಇಬ್ಬರು ಆದ್ರೆ ಬೇಸ್ ನಾವು ಒಬ್ಬತ್ತ ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಅಂತ ಟೈಮ್ ಸಿಗ್ತಾ ಇಲ್ಲ ನಮಗೆ. ಲೇಬರ್ ಸಿಗ್ತಾ ಅಂದ್ರೆ ನಾವು ಇಟ್ಕೊಂಡಿಲ್ಲ, ನಾವು ಒಬ್ಬತ್ತೇನು ಅಂದ್ರೆ ಲೇಬರ್ ರೊಕ್ಕ ಕಾಸ್ಟ್ ಬೇಕಲ್ಲ, ಮತ್ತೆ ದಿವಸ ಅವ್ರಿಗೆ 500 ರೂಪಾಯಿ ಕೊಡ್ಬೇಕು, ಇಲ್ಲಿ ವಾಸ್ತಿ ಇರ್ಬೇಕು, ಖರ್ಚಿಗೆ ಬಹಳ ಅಂತಕಸಿ ಒಬ್ಬತ್ತ ಮೇಂಟೆನೆನ್ಸ್ ಮಾಡ್ತಾ ಇದೀವಿ. ಈಗ ನೋಡಿ ಬೇರೆ ಬೇರೆ ಕಡೆ ಎಲ್ಲ ವೇಸ್ಟ್ ಫುಡ್ ಸಿಗ್ತಾ ಇರತ್ತೆ, ಮದುವೆಗಳಾದ್ರೆ ಹೋಟೆಲ್ಗಳಲ್ಲಿ, ಆ ತರ ನೀವು ಏನಾದ್ರು ಶೇಖರಣೆ ಮಾಡ್ತಿರ ತಗೊಂಬರ್ತೀರಿ? ತಗೊಂಬರ್ತೀವಿ, ಅದು ಅವು ಹೇಳಿದ್ರೆ ತಗೊಂಬರ್ತೀವಿ. ಈಗ ಫುಡ್ ಸ್ಟಾಕ್ ಅದು ಮಾಡ್ಕೊಂಡ್ರೆ ಮತ್ತೆ ನಾವಿದು ಅಕ್ಕಿ ಜೋಳ ಇವು ಮನೆಗೆ ಇಟ್ಕೊಂಡ್ವಿ, ಕಮ್ಮಿ ಇದ್ದಾಗ ಅವು ನೇರವಾಗಿ ಅಕ್ಕಿ ಜೋಳ ಹಾಕ್ಬಿಡ್ತೀವಿ. ಎಷ್ಟೆಷ್ಟು ಹಾಕ್ತೀರ ಅಂದಾಜಾಗಿ? ಅವಕ್ಕೆಲ್ಲ ಕೆಜಿ ಲೆಕ್ಕ ಮಾಡಿಲ್ಲ, ಒಂದೊಂದು ರೂಮಿಗೆ ಹತ್ತಿರ್ತಾವ ಹಂಗ ಹಾಕೋದಾಕದೆ ತಿನ್ನೋದ್. ಏನದ್ರಲ್ಲಿ ಹಂದಿಯಲ್ಲಿ ಏನು ರಿಸ್ಕ್ ಇದೆ, ಏನು ರಿಸ್ಕ್ ಇದೆ ಹಂದಿ ಸಾಕಾಣಿಕೆಯಲ್ಲಿ, ಏನಾದ್ರು ಸಮಸ್ಯೆಗಳು ಬಂತ ನಿಮಗೆ? ಇಲ್ಲ, ಯಾವಾಗ ಅವಾಗ ಸ್ವಲ್ಪ ಸ್ವಲ್ಪ ಬರ್ತಾವ, ಡಾಕ್ಟರ್ ತೋರಿಸಿ ಇಂಜೆಕ್ಷನ್ ಮಾಡಿದೆ. ಅದಕ್ಕೇನಂತ ಕಾಸ್ಟ್ಲಿ ಮೆಡಿಸಿನ್ಸ್ ಹಾಕೋದು, ಅದನ್ನ ಮಾಡೋದು ಏನಿಲ್ಲ. ಮೆಡಿಸಿನ್ ಅದಾವ್ರಿ ಅಂದ್ರೆ ಇಲ್ಲಿ ನಮ್ಮೂರು ಫಾರ್ಮ್ಗಳು ಇಲ್ಲಲ್ಲ, ನಮ್ಮ ಡಾಕ್ಟರ್ ಕೇಳಿದ್ರೆ ವ್ಯಾಕ್ಸಿನ್ ಇಲ್ಲಿ ಬರಲ್ಲ, ಇದು ಬ್ಲಡ್ ಸ್ಯಾಂಪಲ್ ಬೆಂಗಳೂರು ಕಳಿಸಿದ್ಮೇಲೆ ಬರ್ತಾರೆ ಅಂತ ಕಸಿ ಅವನು ತರಿಸಿಲ್ಲ ನಮಗೆ. ಹೇಳಿವಿ ನಮಗೆ ವ್ಯಾಕ್ಸಿನ್ ಬೇಕು ಬೇಕು ಅಂತ ಹೇಳಿ ಅವ್ರು ತರಿಸಿಲ್ಲ. ಹೇಗೆ ನಿಮ್ದು ಹಂದಿ, ಯಾವುದು ಹಂದಿ ತಳಿ ಅದು? ಅದು ಲಾರ್ಜ್ ವೈಟ್ ಅಕ್ಷರ್ ಎರಡಿದವ್ರಿ. ಹೇಗೆ ಬಹಳ ಬೇಗ ಬೆಳೀತದ ಹಂದಿ, ಫಾಸ್ಟ್ ಆಗಿ ಗ್ರೋತ್ ಆಗತ್ತೆ? ಬೆಳಿತಾವ ಅಂದ್ರೆ ವೇಸ್ಟೇಜ್ ಮೇಲೆ ಸ್ವಲ್ಪ ಸ್ಲೋ ಬೆಳಿತಾವ, ಪುಟ್ಟ ಹಾಕ್ಬೇಕಂದ್ರೆ ಬೇಸ್ ಬೆಳಿತಾವ. ಪ್ರತಿನಿತ್ಯ ಏನೇನ್ ಕೆಲಸ ಬರುತ್ತೆ ಅದಕ್ಕೆ? ಪ್ರತಿನಿತ್ಯ ಒಬ್ರು ಸಾಕಲ್ಲ, ಒಂದ್ 100 ಹಂದಿ ಸಾಕಿದ್ರೆ ಒಬ್ರು ಸಾಕಲ್ಲ, ಒಬ್ರು ಸಾಕು. ಏನೇನ್ ಕೆಲಸ ಬರುತ್ತೆ ಮುಂಜಾನೆಯಿಂದ ಸಾಯಂಕಾಲವರೆಗೆ, ಕೆಲಸ ಏನೇನ್ ಇರುತ್ತೆ ಅಲ್ಲಿ? ಅದಕ್ಕೆ ಮೊದಲು ತೊಳಿಬೇಕು, ಫುಡ್ ಹಾಕ್ಬೇಕು, ಮತ್ತೆ ಸಾಯಂಕಾಲ ಒಂದ್ ಟೈಮ್ ಹಾಕಿ ತೊಳಿಬೇಕು. ಈಗ ಹಂದಿ ಇದೇನು ವೇಸ್ಟ್ ತಿಂದ್ಮೇಲೆ ಅವೆಲ್ಲ ಮಲಮೂತ್ರ ವಿಸರ್ಜನೆ ಮಾಡ್ತಾವಲ್ಲ, ಅದಕ್ಕೆಲ್ಲ ಭಯಂಕರ ಡಿಮಾಂಡ್ ಇದೆ ಅಂತ ಹೇಳ್ತಾರೆ ಸಾವಯವ ಕೃಷಿ ಮಾಡೋರು. ಹಂದಿ ಗೊಬ್ಬರ ಅದೆಲ್ಲ ವೇಸ್ಟ್, ಅದನ್ನೆಲ್ಲ ಭೂಮಿಗೆ ಹಾಕೋದ್ರೆ ಬಹಳಷ್ಟು ಚಲೋ ಆಗತ್ತೆ ಅಂತ ಹೇಳ್ತಾರೆ. ನೀವು ಗೊಬ್ಬರ ಅದು ಸ್ಟಾಕ್ ಮಾಡಿರಿ? ನಾವು ಮಾಡಿವಿ ಅಂದ್ರೆ ನಮ್ಮ ಮಂದಿಗೆ ಅವು ಕೆಟ್ಟ ಅಂತ ಬರ್ತಾ ಇಲ್ಲ, ನಾವೆಲ್ಲ ಹೊಲ್ದಾಗ ನಮ್ಮ ಹೊಲ್ದಾಗನ ಹಾಕ್ತೀವಿ. ಹಂದಿ ಗೊಬ್ಬರ ಬಹಳಷ್ಟು ಪೋಷಕಾಂಶ ಇರುತ್ತೆ, ಹಂದಿ ಗೊಬ್ಬರ ಉಪಯೋಗ ಮಾಡ್ಬೇಕು ಅಂತೇಳಿ ಎಲ್ಲ ವಿಜ್ಞಾನಿಗಳು ರೈತರಿಗೆ ಹೇಳ್ತಿರ್ತಾರೆ. ಆದ್ರೆ ಅದನ್ನ ಯಾರು ತಗೊಂಡು ಹೋಗೋದಿಲ್ಲ, ತಗೊಂಡು ಒಬ್ಬೊಬ್ರು ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ನಮ್ ಕಡೆ ಅಷ್ಟು ಮಾಹಿತಿ ಇಲ್ಲ ಅಂತ ಕಸಿ ಅವ್ರು ಯಾರು ಬರ್ತಾರೆ. ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು, ಎಷ್ಟು ಒಂದ್ ವರ್ಷದಲ್ಲಿ ಗೊಬ್ಬರ ಎಷ್ಟು ಬರ್ತದೆ? ಒಂದ್ ವರ್ಷಕ್ಕೆ ಒಂದ್ 3-4 ಟ್ರೈಲಿ ಆಗ್ಬೋದು. ನಿಮ್ ಹೊಲಕ್ಕೆ ಉಪಯೋಗ ಮಾಡ್ತೀವಿ? ನಮ್ಮ ಹೊಲದಾಗ ಆಗ್ತೈತಿ. ಹೇಗೆ ಹೊಲದಾಗ ಅಂದ್ರೆ ಎಲ್ಲಾ ಬೆಳೆಗಳಿಗೆ ಹಾಕ್ಬಿಡ್ತೀರ? ಎಲ್ಲಾ ಬೆಳೆಗೆಲ್ಲ ಒಂದ್ ನಮ್ಮ ಸ್ವಲ್ಪ ಒಂದ್ 2 ಮಾಡಿಗೆ ಹಾಕ್ಬಿಡ್ತೀವಿ. ಮತ್ತೆ ಹಂದಿ ಜೊತೆ ಏನು ಎಮ್ಮೆ ಸಾಕಾಣಿಕೆ, ಅದು ದನಗಳದಾವ? ಒಂದ್ ಎಮ್ಮೆ ಅದಾವ್ರಿ. ಆಕಳ ಸಾಕಾಣಿಕೆ ಮಾಡಿ? ಆಕಳ ಇಲ್ಲ. ಹೇಗೆ ತಾವು ಮತ್ತೆ ಹೇಳಿದ್ರಲ್ಲ ಹಣ್ಣಿನ ಬೆಳೆಗಳನ್ನ ಬೆಳಿತೀವಿ ಅಂತಂದ್ರೆ, ಹಣ್ಣಿನ ಬೆಳೆಗಳು ವಿಶೇಷವಾಗಿ ಹೇಗೆ ಮಾರಾಟ ಮಾಡ್ತಾ ಇದ್ರಿ, ಹೇಗೆ ಬರ್ತಾವ ಇಳುವರಿ? ಪಪ್ಪಾಯ ಪೆರ್ಲ ಒಂದ್ ವರ್ಷ ಆಯ್ತು ಇಟ್ಟಿವಿ, ಇನ್ನ ಗಿಡ ಸಣ್ಣದಿ ಕಾಯಿ ತಗೊಂಡಿಲ್ಲ. ಮತ್ತೆ ಉಳಿದದ್ದೆಲ್ಲ ನಿಮ್ಮ ದಿನನಿತ್ಯದ ಆಹಾರಕ್ಕಾಗಿ, ಜೋಳ ಬೇಕು, ಕಾಳ ಬೇಕು, ಬೇಳೆ ಬೇಕಂತಂದ್ರೆ ಅದನ್ನೆಲ್ಲ ಬೆಳೆದಿಲ್ಲ ನೀವು? ಜೋಳ ಇಟ್ಟಿವಿ ನಮ್ಮ ಹೊಲದಾಗ, ತಿನ್ಲಿಕ್ಕೆ ನಾವು ಜೋಳ ಇಟ್ಟು ರೊಟ್ಟಿ ಮಾಡಲ್ಲ ನಮ್ಮ ಅಣ್ಣ. ರೈಸ್ ಸಾಮಾನ್ಯವಾಗಿ ಯಾವ ತಳಿ ಹಾಕ್ತಿರ ನೀವೆಲ್ಲ ಭತ್ತ? ಏನ್ ಸೋನಾ ಮಸೂರಿನ ಅಥವಾ ಬೇರೆ ತಳಿಗಳನ್ನ ಹಾಕ್ತಿರ? ತಳಿಗಳು ಜಗ್ಗದವ್ರೆ, ಅವ್ರು ನಾವು ಖರೀದಿ ತಗೊಂತೀವಿ ಅಲ್ಲಿ, ನಮ್ಮಲ್ಲಿ ನೀರಿಲ್ಲ, ನಾವು ಜೋಳ ಇಟ್ಟಿವಿ ಅಷ್ಟೇ. ಭತ್ತ ಬೆಳೆದಿಲ್ಲ ನೀವು? ಭತ್ತ ಬೆಳೆದಿಲ್ಲ, ಅಲ್ಲಿ ಮ್ಯಾಗಳು ಬೆಳಿತಾರೆ, ಅವ್ರು ನಾವು ತಗೊಂತೀವಿ ಖರೀದಿವಿ. ಹೇಗೆ ಅನಿಸ್ತಾರೆ ಸುಫಲ್ ಮಂಡಲ್ ಅವರೇ, ನೀವು ಒಬ್ಬ ಯುವಕರಾಗಿ ಹಂದಿ ಸಾಕಾಣಿಕೆಯನ್ನ ಮಾಡಿದ್ರೆ ಒಕ್ಕಲ್ತನ ಜೊತೆ, ಯಾವ ರೀತಿ ಹಂದಿ ಸಾಕಾಣಿಕೆ ಲಾಭ ಅಂತ ಹೇಳಿದ್ರಿ? ಒಂದು 100 ಹಂದಿ ಸಾಕಾಣಿಕೆ ಇದ್ರೆ ಒಬ್ಬ ಮೇಂಟೈನ್ ಮಾಡಬಹುದು ಅಂತ ಹೇಳಿದ್ರಿ, ಒಂದು 100 ಹಂದಿಯಿಂದ ಒಂದು ವರ್ಷಕ್ಕೆ ಅಂದಾಜು ಎಷ್ಟು ಲಾಭ ಮಾಡ್ಕೋಬಹುದು ಅಂತ? ನಾವು ಅಷ್ಟು ಒಂದ್ಸಲ ಮಾಡಿಲ್ಲ, ಇದು ಫಸ್ಟ್ ಮೊದಲದಾಗಿ ಮಾಡಿ. ಈಗಂದ್ರೆ ನೀವು ಇನ್ನೂ ಒಂದ್ ವರ್ಷ ಆಗಿಲ್ಲ ಪೂರ್ತಿ ಮಾಡಿ? 3 ವರ್ಷಕ್ಕಾಗಿ ಅಂದ್ರೆ ಮತ್ತೆ ನಾವು ಒಂದೊಂದು ಯಾವಾಗ ಬೇಕಾದ್ರೆ ಮಾರ್ತೀವಿ. ಅಲ್ಲ, ಈಗ ಒಂದು 100 ಹಂದಿ ಸಾಕಾಣಿಕೆ ಮಾಡಿದ್ರೆ ಒಂದ್ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಾ? ಗಂಡ ಹೆಂಡ್ರು ಮಕ್ಕಳು ಎಲ್ಲ ಮನೆ ಖರ್ಚನ್ನ ಸಾಗಿಸ್ಕೊಂಡು ಹೋಗ್ಬೋದಾ? ಹೋಗ್ಬೋದ್ರಿ, ಆರಾಮ ಹೋಗ್ಬೋದು. ಹೇಗೆ ಇನ್ನು ಬೇಡಿಕೆ ಮತ್ತೆ ಜಾಸ್ತಿ ಮಾಡಿದ್ರು ಬೇಡಿಕೆ ಬರ್ಬೇಕು, ಮತ್ತೆ ಮಾಂಸ ಮಾರಾಟ ಆಗ್ಬೇಕಾಗಿ ಡಿಮಾಂಡ್ ಇದೆ ಇಲ್ಲದ ಇಲ್ಲ ಇಲ್ಲ ತೊಂದರೆ ಏನಿಲ್ಲ. ಇನ್ನು ಎಲ್ಲಿ ತನ ಸಾಕಾಣಿಕೆ ಮಾಡ್ಬೇಕಂತಿದೆ ನಿಮಗೆ? ಒಂದು 100 ಸಾಕಂತ ಮಾಡಂತಿರೋ ಅಥವಾ ಇನ್ನೂ ಜಾಸ್ತಿ ಮಾಡ್ಬೇಕಂತಿದೆ ನಿಮಗೆ ಹೇಗೆ? ನಾವು ಮುಂದಕ್ಕೆ ಒಂದು ಶೆಡ್ ಆಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ. ಇಷ್ಟು ಏನು ಹೇಳಿಕ್ ಇಷ್ಟಪಡ್ತಾರೆ? ಈಗ ನೋಡ್ರಿ, ಹಳ್ಳಿ ಒಳಗೆ ಕಲ್ತಂಥವ್ರು, ಪಿ ಯು ಸಿ ಆದವರು, SSLC ಆದವರು, ಏನು ಕೆಲಸ ಮಾಡೋಕೆ ಆಗೋದಿಲ್ಲ, ಒಕ್ಕಲ್ತನ ಮಾಡ್ಲಿಕ್ಕೂ ಆಗೋದಿಲ್ಲ, ಇತ್ತಾಗ ಪಟ್ಟಣದಲ್ಲಿ ಹೋದರೆ ಕೆಲಸನೂ ಸಿಗೋದಿಲ್ಲ ಅವ್ರಿಗೆ. ಅಂಥವ್ರಿಂತಲೂ ಸ್ವಂತ ಉದ್ಯೋಗ ಏನಾದರೂ ಕುರಿಮರಿ ಸಾಕಾಣಿಕೆ ಮಾಡೋದು, ಹಂದಿ ಸಾಕಾಣಿಕೆ ಮಾಡೋದು, ಇಂಥವೆಲ್ಲ ನೋಡ್ರಿ ನೀವೊಬ್ಬರು ಉದಾಹರಣೆ ಅಂತ ಹೇಳ್ಬೋದು. ಈಗ ಅಂಥ ಯುವಕರಿಗೆ ಖಾಲಿ ಅಡ್ಡಾಡ್ತಿರ್ತಾರೆ, ಖಾಲಿ ವೇಸ್ಟ್ ಮಾಡ್ತಾರೆ ವೇಳೆಯನ್ನ, ಅಂಥವ್ರಿಗೆ ನೀವು ಏನು ಸಲಹೆ ಸೂಚನೆಗಳನ್ನ ಕೊಡ್ತೀರಿ? ಎಲ್ಲರೂ ಮಾಡ್ತಾರೆ, ಬೇರೆ ಬೇರೆ ಒಕ್ಕಲ್ತನ ಮಾಡ್ತಾ ಇದ್ದಾರೆ ಹುಡುಗರು, ಅಂದಿಗೆ ಅಂದ್ರೆ ನಮ್ಮ ಮಂದಿ ಬರೋದಿಲ್ಲ ಯಾರು, ಒಂದು ಪ್ರೆಸ್ಟೀಜ್ ಪ್ರಶ್ನೆ ಅಂತ ತಿಳ್ಕೊತಾರೆ. ಹೇಗೆ ನಿಮ್ಮ ಕ್ಯಾಂಪಿಗೆ ನೀರಿನ ವ್ಯವಸ್ಥೆ ಹೇಗೆ ಇಲ್ಲ? ಕೆನಾಲ್ ನೀರು ಚೆನ್ನಾಗಿ ಬರ್ತದ? ಕೆನಾಲ್ ನೀರು ಏನು ಬರ್ತಾ ಇಲ್ಲ, ಪಂಪ್ ಸೆಟ್ ಮಾಡಿದ್ದೆ ಅದು ಕೂಡ ನಡೀತಾ ಇಲ್ಲ, ಯಾವಾಗ ಒಂದು ಸ್ವಲ್ಪ ಸಲ್ವತ್ತ ನೀರು. ಕೆರೆ ದೊಡ್ಡ ಕೆರೆ ಮಾಡಿ ಕಾಲ ನೀರು ಬಂದಾಗ ತುಂಬಿಡಿರ್ತಾರೆ. ಅಂದ್ರೆ ಆ ಕೆರೆಗೆ ಬೇಸಿಗೆಲ್ಲ ಏನ್ ನೀರಿನ ಸಮಸ್ಯೆ ಆಗದ್ರೆ ಕುಡಿಲಿಕ್ಕೆ ಇಲ್ಲೆಲ್ಲ ಆಗಲ್ಲ, ಬರ್ತಾ ಕಂಟಿನ್ಯೂ ನೀರು ಇರ್ತಾವ. ಮತ್ತೆ ಇಲ್ಲಿ ಯಾವ ಪಂಚಾಯತಿ ಬರುತ್ತಾ ನಿಮಗೆ? ಬಾದರ್ಲಿ ಪಂಚಾಯತಿ ಬರುತ್ತೆ. ಈಗ ಪಂಚಾಯತಿಯಿಂದ ಕುಡಿ ನೀರಿನ ಘಟಕ ಎಲ್ಲ ಆಗಿದಾವ ಇಲ್ಲೆಲ್ಲ? ಆಗ್ಯಾವ ಅಂದ್ರೆ ಫಿಲ್ಟರ್ ಅದು ಎರಡ್ ಮೂರ್ ತಿಂಗಳಾದ್ರೂ ಸಾಲ್ವ್ ಮಾಡಂಗಿಲ್ಲ, ಅವ್ರು ಹಂಗೆ ಬಂದ್ ಮಾಡಿರ್ತಾರೆ. ಅವು ಬೇರೆ ಕಡೆಯಿಂದ ತರಿಸಿ ಕೊಡ್ಬೇಕು. ನೀವು ಕ್ಯಾನ್ ವಾಟರ್ ತರಿಸ್ಬೇಕು ಬೇರೆ ಕಡೆಯಿಂದ? ಹ್ಞೂ, ಬೇರೆ ಕಡೆ ಅವು ಬಾದಲ್ಲಿ ಪಂಚಾಯತಿಗೆ ಅಲ್ಲಿದ್ದ ತರ್ತಾರೆ ನಮ್ಮ ಮಂದಿ. ಅವು 20 ರೂಪಾಯಿ ಮಾಡ್ತಾರೆ ಒಂದು ಕ್ಯಾನ್ಗೆ. ಇಲ್ಲಾದ್ರೆ 5 ರೂಪಾಯಿ ಸಿಗುತ್ತಿದ್ದ ಅಂದ್ರೆ ಇವರು ಬಂದ್ ಮಾಡಿಬಿಟ್ರು ಅವರು. ಹೇಗೆ ಕ್ಯಾಂಪ್ ನಿಮ್ದು ಏನು ಸಮಸ್ಯೆ ಇದೆ ಮುಖ್ಯವಾಗಿ ಇಲ್ಲಿ ನಿಮ್ಮ ಒಂದು RH ಕ್ಯಾಂಪ್ 5 ನಲ್ಲಿ ಮುಖ್ಯವಾದಂತ ಏನು ಇನ್ನೂ ಡೆವಲಪ್ಮೆಂಟ್ ಆಗಬೇಕಾಗಿದೆ ಇಲ್ಲಿ? ಏನು ಸಾರ್ವಜನಿಕರಿಗೆ ಏನು ವ್ಯವಸ್ಥೆಗಳಾಗಬೇಕಾಗಿದೆ? ಬಸ್ ಏನು ಬರ್ತಾ ಇಲ್ಲ, ಯಾವಾಗ ಒಂದು ಸ್ವಲ್ಪ ಸ್ಕೂಲ್ ಬಸ್, ಗೌರ್ಮೆಂಟ್ ಬಸ್ ಅಂದ್ರೆ ಸ್ಕೂಲ್ ಟೈಮಿಗೆ ಬರ್ತಾ ಆಯ್ತವ್ರ ಅಂದ್ರೆ ಬರೋದಿಲ್ಲ. ಇಲ್ಲೆಲ್ಲ ಹೋಗ್ಲಿಕ್ಕೆ ಸಿನ್ನೂರದ್ದು ಸಮೀಪ ಆಗತ್ತೆ ನಿಮ್ಗೆ? ಸಿನ್ನೂರ ಒಂದು 20 ಕಿಲೋಮೀಟರ್ ಆಗ್ತಾರೆ ಅಂದ್ರೆ ಎಲ್ಲರೂ ಬೈಕ್ ತಗೊಂಡು ಹೋಗ್ತಾರೆ. ಎಲ್ಲರೂ ಮನೆಗೆಲ್ಲ ಮೋಟರ್ ಸೈಕಲ್ ಇಟ್ಟು ಬಂದ್ರೆ? ಹ್ಞೂ, ಎಲ್ಲರೂ ಇಟ್ಕೊಂಡು. ದವಾಖಾನೆ ವ್ಯವಸ್ಥೆ ಹೇಗಿದೆ ಇಲ್ಲಿ? ದವಾಖಾನೆ ಅಂದ್ರೆ ಇದು ಗೌರ್ಮೆಂಟ್ ಹೋಗಲ್ಲ, ಪ್ರೈವೇಟ್ಗೆ ಹೋಗ್ತಾರೆ ಎಲ್ಲರೂ. ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು ಹೋಗೋದಿಲ್ಲ? ಕಮ್ಮಿ, ಬಹಳ ಕಮ್ಮಿ ಪ್ರೈವೇಟ್ ಅಂದ್ರೆ. ಒಳ್ಳೆಯದು ಸುಫಲ್ ಮಂಡಲ್ ಅವರೇ, ಇದುವರೆಗೆ ನಿಮ್ಮ ಒಂದು ಹಂದಿ ಸಾಕಾಣಿಕೆ ಅನುಭವಗಳನ್ನು ಹಂಚ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಿಂದ ಮಾಡಿ ಒಳ್ಳೆ ಆದಾಯವನ್ನು ಪಡೆಯಲಿ ಅಂತೇಳೋಣ. ನಿಮ್ಮ ಒಂದು ಏನು ಮಾಹಿತಿ ಹೇಳಿದ್ರೆ ನಮ್ಮ ಆಕಾಶವಾಣಿಯೊಂದಿಗೆ ಕೇಳತಕ್ಕಂಥ ಯಾರು ಯುವಕರಿದ್ದಾರೆ ಹಂದಿ ಸಾಕಾಣಿಕೆ ಮಾಡಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿ, ಬೇಕಾದರೆ ಬಂದು RH ಕ್ಯಾಂಪಲ್ಲಿ ನಿಮ್ಮ ಹಂದಿ ಸಾಕಾಣಿಕೆಯನ್ನು ನೋಡಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಯುವಕರು ಕೃಷಿಯಲ್ಲಿ ಕೃಷಿ ಜೊತೆ ಹಂದಿ ಸಾಕಾಣಿಕೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಲಾಭ ಇದೆ ಅಂತಕ್ಕಂಥ ವಿಚಾರ ಹೇಳಿದಿರ್ತಾವೆ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿಂಧನೂರು ತಾಲೂಕು RH ಕ್ಯಾಂಪ್ ನಂಬರ್ 5 ರೈತರಾದ ಸುಫಾಲ್ ಮಂಡಲ್ ಅವರ ಹಂದಿ ಸಾಕಾಣಿಕೆಯ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರು ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನೆ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31 ಮತ್ತು ಕನಿಷ್ಠ ಉಷ್ಣಾಂಶ 23 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %71 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %39 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 11 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿಯನ್ನು ಕೇಳಿದಿರಿ. ಈ ಹವಾಮಾನವನ್ನು ಗಮನಿಸಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಸಾಮಾನ್ಯವಾಗಿ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಿಸಿಗಾವಲೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಹೆರೆಹುಳು ಕೊಣೆಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು ಇದರ ಹತೋಟಿಗಾಗಿ ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಈಗ ಕೇಳಿ ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮರ್ಚಡ್ ಗ್ರಾಮದ ಮುದ್ದುರಂಗ ಹಾಗೂ ಸಂಗಡಕರಿಂದ ಏಕತಾರಿ ಪದಗಳನ್ನು ಕೇಳಿ. ಊರು ದೇವರ ಪೂಜೆ ಮಾಡಣ್ಣ ನಿನ್ನ